ಮತ್ತೆ ಕುದೇರು ಟ್ರೈನಿಂಗ್ ಸೆಂಟರ್ ಇಂದ ರೈತರುಗಳನ್ನ ಕರ್ಕೊಂಡ್ಬಂದು ನಮ್ಮ ಜಮೀನಿಗೆ ತೋರ್ತಾರೆ. ನಾವು ಕಡ್ಡಿ ಹಾಕಿರೋದು ಅಷ್ಟೇ ಸರ್, ಒಂದು ಎಕರೆಗೆ 1,200 ರಿಂದ 1,300 ಗಿಡ ಹಾಕಿದೀವಿ. 4,000-4,500 ಗಿಡ ಹಾಕಂತ ಓಕೆ, 1,300 ಗಿಡ ಹಾಕಿದೀವಿ. 8 ಅಡಿ 4 ಅಡಿ ಅಂತರ ಒಂದು ಎಕರೆ, 8 ಅಡಿ 5 ಅಡಿ ಒಂದು ಎಕರ, 20 ಗುಂಟೆ 6 ಹಾಕಿದ್ದೀನಿ. ಇನ್ನೊಂದು 20 ಗುಂಟೆ ಹಾಕಬೇಕು. ಎಲ್ಲ ಜಮೀನೆಲ್ಲ ಅದ ಮಾಡ್ಕೊಂಡಿದ್ದೀವಿ. ಮಳೆ ಬಂದಾಗ ಉಳ್ಳಿ ಸೆಣಬು ಚೆಲ್ಬಿಡ್ತೀವಿ, ಮಂಚ್ ಮಾಡ್ತೀವಿ. ನಮ್ಮ ಹತ್ರ ನಾಟಿ ಹಸು ಇದೆ, ಸಾಕಷ್ಟು ಗೊಬ್ಬರ ಇದೆ, ಚೆಲ್ತೀವಿ. ಕೆಮಿಕಲ್ನ ಅವ್ರು ಹೇಳಿರೋ ಪ್ರಮಾಣ ಕೊಡಲ್ಲ, ಕಡಿಮೆ ಕೊಡ್ತೀವಿ. ಕೆಮಿಕಲ್ ಹಾಕ್ಲಿಲ್ಲ ಅಂದರೆ ರೇಷ್ಮೆ ಫಾಸ್ಟ್ ಮೂವ್ಮೆಂಟ್ ಬರಲ್ಲ. ವರ್ಷಕ್ಕೆ 10 ಬೆಳೆ 12 ಬೆಳೆನೂ ಮಾಡ್ತೀವಿ, 10 ಬೆಳೆ ಪಕ್ಕ. ನಾವು ಮೈಸೂರು ಸಿ ಎಸ್ ಆರ್ ಎನ್ ಟಿ ಆಫೀಸಲ್ಲಿ ಮರಿತರೋದು ಸರ್, 100 ಮೊಟ್ಟೆಗೆ 1,750 ರೂಪಾಯಿ. ಬೇರೆ ಚಾಕಿ ಸೆಂಟ್ರಲ್ಲಿ ಮರಿತಕ್ಕತ್ತೀವಿ ಕಿರಣ್ಗೆರಲಿ ಅಂದರೆ 3,800-4,000. 100 ಮರಿತಕ್ಕಂಡ್ರೆ 100 ಕೆಜಿ ಗೂಡು ಬೆಳಿಬೋದು ಪ್ರೈವೇಟ್ ಚಾಕಿ ಸೆಂಟ್ರಲ್ಲಿ ತಗೊಂಡ್ರೆ. ಮೈಸೂರು ಸಿ ಎಸ್ ಆರ್ ಎನ್ ಟಿಲಿ ತಗೊಂಡ್ರೆ 100 ಮೊಟ್ಟೆಗೆ 80-85 ಕೆಜಿ. ಕಾರಣ ಅವರು ಜಾಸ್ತಿ ಕೊಡಲ್ಲ, ಏನು ರೂಲ್ಸ್ ಇರುತ್ತೆ ಆ ರೂಲ್ಸಲ್ಲಿ ಮರಿ ಕೊಡ್ತಾರೆ. ನಾನು 100-200 ಮೊಟ್ಟೆ ಮೇಯಿಸಿದ್ರು, ನಾವು 160 ಕೆಜಿ ಒಳ್ಳೆ ಗೂಡು ಬೆಳಿತೀನಿ, ಒಂದು 10 ಕೆಜಿ ಜಲ್ಲಿ ಗೂಡು ಬರುತ್ತೆ, ಜಲ್ಲಿ ಗೂಡು ಇಲ್ಲ ಅಂದ್ರೆ 170 ಕೆಜಿ ನಿಂತ್ಕೊತಿದೆ. ರೈಟು ಮ್ಯಾಕ್ಸಿಮಮ್ 400-450 ರೂಪಾಯಿ ಇದ್ರೆ ಸಾಕು. ಈಗ ನಾವು 900 ಕೊಟ್ಟಿದ್ದೀವಿ, 750 ಕೊಟ್ಟಿದ್ದೀವಿ, 500-600 ರೂಪಾಯಿ ನಿಂತ್ಕೊಂಡ್ರು ಏನು ಸಮಸ್ಯೆ ಇಲ್ಲ. ಇವತ್ತಿನ ರೈಟು ಯಾವಾಗಲೂ ನಿಂತ್ಕೊಂಡ್ಬಿಟ್ರೆ ರೇಷ್ಮೆ ಬೆಳೆ ಚಿನ್ನದ ಬೆಲೆ ಸರ್. ಇದು ಮಾಡ್ಬೋದು, ಎಲ್ಲ ಸಮಗ್ರವಾಗಿ ಮಾಡಬೇಕು. ನಾವು 1.5 ಎಕರೆ ಕಡ್ಡಿ ಹಾಕಿದ್ದೀವಿ, ಈಗ 20 ಗುಂಟೆ ಹಾಕಕ್ಕೆ ರೆಡಿ ಮಾಡಿದ್ದೀವಿ. ಮತ್ತೆ 20 ಗುಂಟೆಗೆ ಭಾಳ ಹಾಕಿದ್ದು ಸರ್, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ 20 ಗುಂಟೆ ಭಾಳ ಹಾಕಿದ್ದು. ನಮ್ಮೂರು ಚಿಕ್ಕ ಬುದ್ಧಿ ಅವ್ರ ಮಗ ಪರಶುಮೂರ್ತಿ ಅಂದ್ಬಿಟ್ಟು ಕೊಡಿಸಿದ್ರು, 18 ಕೆಜಿ ಅವರೇಜ್ ಬಂತು. ಅದು ಏನು ಮಾಡಿದ್ವು ಅಂದರೆ 180 ಟ್ರ್ಯಾಕ್ಟ್ರು ಮಣ್ಣು ಹೊಡಿಸಿದ್ವಿ, 12 ಟ್ರ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅಂದರೆ 3 ಥರ ಮಿಕ್ಸ್ ಇತ್ತು, ಒಂದು ಉಳುನ್ ಪಿಕ್ಕ, ಒಂದು ಕುರಿ ಪಿಕ್ಕ, ಒಂದು ನಾಟಿ ಹಸುನ ಗೊಬ್ಬರ. ಎಲ್ಲಾನು ಮಿಕ್ಸ್ ಮಾಡಿ ನೀರಲ್ಲಿ ಸ್ವಲ್ಪ ಕೊಳಿಸಿರಿಂದ ಚೆನ್ನಾಗಿತ್ತು. ಅದನ್ನು 12 ಟ್ರ್ಯಾಕ್ಟ್ರು ಕೊಟ್ವಿ, 18 ಕೆಜಿ ಅವರೇಜ್ ನಿಂತ್ಕತ್ತು, ತುಂಬ ಚೆನ್ನಾಗಿ ಬಂತು. ಪುನಃ ಅದು ಅಂದರೆ ಸೊಸಿನೇ ಹಾಕಿದ್ದು. ಪುನಃ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 780-800 ಗಿಡ ನೆಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಅಡಿಲಿ ಲೈಟಾಗಿ ತರಗಿಬಿದ್ದಿದೆ, ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಜಣ್ಣ ಅವರು ಅದಕ್ಕೆ ಮೆಡಿಸಿನ್ ಕೊಟ್ಟಿದ್ರು, ಹೊಡೆದಿದ್ದೀನಿ, ಕಡಿಮೆ ಆಗಿದೆ. ನಮ್ಮ ಜೀವನ ಒಟ್ಟಿನಲ್ಲಿ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಕನಸು ಬೇಕಾದಷ್ಟಿದೆ. ನಮ್ಮನ್ನ ಅಲ್ಟ್ ಮಾಡ್ತಿದ್ರು, ಒಂಥರ ಕೀಳಾಗಿ ನೋಡ್ತಿದ್ರು, ಏನೇನೋ ಆಗ ಏನೋ ನಮ್ಮನ್ನ ಒಂಥರ ಇದು ಮಾಡ್ತಿದ್ರು. ಇವಾಗ ಆಗಲಿಲ್ಲ, ಎಂಥ ದೊಡ್ಡದಕ್ಕೆ 1-1.5 ಲಕ್ಷ ಸಂಬಳ ತಕ್ಕಟ್ಟು ರಿಟೈರ್ಡ್ ಆಗಿರೋರು ನಾವು ಕಾರಲ್ಲಿ ಕುಣಿಸ್ಕೊಂಡೋಗಿ ಅವ್ರ ತೋಟ ತೋರಿಸಿ ನಾವು ಮಾಡ್ಬೋದಪ್ಪ, ಇದು ಮಾಡ್ಬೋದಪ್ಪ ಅಂತೆಲ್ಲ ಹೇಳ್ತಾರೆ. ನಾವು ಅದಕ್ಕೆ ಚಿರಋಣಿ ಸರ್. ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ನಮ್ಮ ಹತ್ರ ಸಲಹೆ ತಕ್ಕಂದ್ರೆ ನಾವು ಈ ಜನ್ಮದಲ್ಲಿ ಹುಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಮ್ಗನ್ಸುತ್ತೆ. ಯಾಕಂದ್ರೆ ನಾವು ಭಗವಂತ ನಾವು ಅವ್ರಿವ್ರ ಮನೇಲಿ ಜೀತ ಮಾಡ್ತಿದ್ದವರು, ನಮ್ಮ ಅಜ್ಜಿ ನಮ್ಮ ಅಪ್ಪ ಇಬ್ರು ಸರ್ ಬೇರೆಯವ್ರ ಮನೇಲಿ ಕೆಲಸ ಮಾಡ್ಕೊಂಡು ಬಂದಿದ ಅಂತವ್ರು. ಯಾಕಂದ್ರೆ ಈ ವಿಷಯ ಹೇಳಿದಾಗ ನಂಗೆ ದುಃಖ ಬರುತ್ತೆ. ಊಟಕ್ಕೋಸ್ಕರ ಕೆಲಸ ಮಾಡಿದ್ರು ಅಂತವ್ರು ಅವರು. ಇವತ್ತು ಭಗವಂತ ಆ ಥರ ನನಗೆ ಕೊಟ್ಟಿಲ್ಲ, ಉಳಿಸ್ರ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ತಿದ್ದೆ ಸರ್. ಇರಲಿ, ಸಮಾಧಾನ ಮಾಡ್ಕೊಳ್ಳಿ ಮಹೇಶ್. ಈಗ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಎಲ್ಲ ನೀವು ಹೇಳ್ತಾ ಹೋದ್ರಿ, ನಾನು ಕೇಳಿಸ್ತಾ ಇದ್ದೆ. ಮಧ್ಯ ಭಾಳ ಒಂಥರ ಭಾವೋದ್ವೇಗಕ್ಕೆ ಒಳಗಾದ್ರಿ. ಇರಲಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಇದೆಲ್ಲದರಲ್ಲೂ ಒಂದು ನಾವು ಗಮನಿಸಬೇಕು, ಏನೋ ಮಾಡಬೇಕು ಅಂತ ಮಾಡಿದ್ರೆ ಆಗಲ್ಲ. ಯಾವುದೇ ಆಗಲಿ ಅಚ್ಚುಕಟ್ಟಾಗಿ ಮಾಡಬೇಕು, ಆಗ ಮಾತ್ರ ನಿರೀಕ್ಷೆ ಹಾಗೆ ಬೆಲೆ ಪಡೆಯೋದಕ್ಕೆ ಸಾಧ್ಯ. ಯಾವಾಗ ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಒಂದು ಮಟ್ಟಾಳೆ ಶೆಡ್ನಿಂದ ರೇಷ್ಮೆ ಕೃಷಿ ಶುರು ಮಾಡಿದ್ರಿ. ಈಗ ಹೇಳಿ, ಈ ಸೂಕ್ಷ್ಮಗಳು ಹೇಳಿ. ಈಗ ಒಬ್ಬ ತುಂಬ ಚೆನ್ನಾಗಿ ಬೆಳೆ ಬರಬೇಕು, ರೇಷ್ಮೆ ಕೃಷಿನೇ ತಗೊಳ್ಳೋಣ, ಎಲ್ಲಿಂದ ಶುರು ಮಾಡಬೇಕು, ಹೆಂಗೆ ನಿರ್ವಹಣೆ ಮಾಡ್ತೀರಿ? ನೀವು ಚಾಕಿ ಸೆಂಟ್ರಿಂದ ಹುಳಗಳನ್ನು ತಂದು ಅದು ಪುನಃ ಗೂಡನ್ನ ಮಾರ್ಕೆಟ್ಗೆ ತಗೊಂಡೋಗೋ ತನಕ ಏನೆಲ್ಲ ಮಾಡ್ತೀರಿ, ಹೆಂಗೆಲ್ಲ ಮಾಡ್ತೀರಿ ಹೇಳಿ ಸರ್. ಈಗ ನಾವು 2 ಜರದ ಮರಿನ ತರೋದು ಸರ್. 2 ಜರದ ಮರಿ ತರುವಾಗ ನಮ್ಗೆ 8-10 ದಿನ ನಾವು ಗ್ಯಾಪ್ ಕೊಡ್ತೀವಿ ಸರ್. ಬೇರೆಯವರು 15 ದಿನ ಗ್ಯಾಪ್ ಕೊಡೋರು ಇದ್ದಾರೆ, ಮನೆಯೆಲ್ಲ ಕ್ಲೀನಾಗಿ ಆಗಲಿ ಅಂತ. ನಾವು ಕೊಡೋದು 8-10 ದಿನ ಗ್ಯಾಪು. ಅದರಲ್ಲಿ 3 ಔಷಧಿ ಸಿಂಪಡಣೆ ಮಾಡ್ತೀವಿ. ಫಸ್ಟು ಬೀಚಿಂಗ್ ಮತ್ತು ಸುಣ್ಣದ ನೀರು ಮಿಕ್ಸ್ ಮಾಡ್ಕೊಂಡು ಫಸ್ಟು ಸ್ಪ್ರೇ ಮಾಡಿಬಿಡ್ತೀವಿ ಸರ್. ಸ್ಪ್ರೇ ಮಾಡಾದ್ಮೇಲೆ ಪುನಃ 2ನೇ ಸತಿ ಅಸ್ತ್ರ ತಪ್ಪು ಡೆಕಾಲು ಯಾವ್ದಾರು ಒಂದು ಇದು ಮಾಡ್ತೀವಿ. ಮರಿ ಥರ ಒಂದು 2 ದಿನ ಅಂತ ಒಂದು ಸ್ಪ್ರೇ ಮಾಡಿಬಿಡ್ತೀವಿ. 2 ಸಾಕು ಸಾಮಾನ್ಯ, ನಮ್ಮ ಮನಸ್ಸು ಸಮಾಧಾನ ಇಲ್ಲ ಅಂದ್ಬಿಟ್ಟು 3 ಔಷಧಿ ಸ್ಪ್ರೇ ಮಾಡ್ತೀವಿ. ಅದಕ್ಕೆ ರೇಷ್ಮೆ ಇಲಾಖೆಯಲ್ಲೇ ಕೂಡ ಸಹಾಯದಲ್ಲಿ ಒಂದು ಮೋಟ್ರ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಹೊಡಿತೀವಿ. ಪುನಃ ಅದಾದಮೇಲೆ 2 ಜರದ ಮರಿ ರೆಡಿ ಇರ್ತದೆ. ತಂದು ಅದಕ್ಕೆ ಪೇಪರ್ ಹಾಕಿ ಮರಿನೆಲ್ಲ ಅವರು ಪೇಪರಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಹಂಗೆಲ್ಲ ಹರಡ್ಬಿಟ್ಟು ಲೈಮು ಅಂದರೆ ಸುಣ್ಣ ಡೆಸ್ಟ್ ಮಾಡ್ತೀವಿ ಸರ್. ಅವ್ರು ಕೊಟ್ಟ ದಿನ ನಾವು ಸೊಪ್ಪಾಕಲ್ಲ, ಪುನಃ ನಾಳೆಗೆ ಎಲ್ಲ ಎದ್ದಿರುತ್ತೆ. ಅದಕ್ಕೆ ವಿಜಯತ ಪೌಡ್ರು ಇನ್ಯಾವುದೋ ಪೌಡ್ರ್ ಇವತ್ತು ವಿಜಯತ ಪೌಡ್ರ್ ಅನ್ಕೊಳ್ಳಿ, ಅದನ್ನು ಅದು ಕೊಟ್ಟಿರೋ ಪ್ರಮಾಣದಲ್ಲಿ ನಾವು ಪೌಡ್ರನ್ನ ನಾವು ಹಾಕಿ ಸೊಪ್ಪಾಕ್ತೀವಿ. ಪುನಃ 3 ದಿನ ಆದಮೇಲೆ ಅಂದರೆ ಬೇಸಿಗೆ ಇದ್ರೆ 6 ಸೊಪ್ಪಿಗೆ ಕೂತ್ಕೊತಿದೆ, ಸ್ವಲ್ಪ ಚಳಿ ಇದ್ರೆ 7-8 ತಳ್ಳುತ್ತೆ. ಈ ಟೈಮಲ್ಲಿ

ಅದನ್ನೇನು ನೀವು ಬೇರೆ ಖರ್ಚು ಮಾಡ್ಕೊಳಕ್ ಹೋಗ್ಲಿಲ್ಲ. ಇಲ್ಲ ಸರ್, ಅದೇ ಸರ್ ನಾವು ಸಂಪಾದನೆ ಮಾಡಿದ್ರೆಲ್ಲ ಬರೀ ಇದುವರೆಗೂ ನಾವು ಮಾಡೋದನ್ನೆಲ್ಲ ಬರೀ ಜಮೀನ್ಗೆ ಹಾಕಿದೀವಿ. ನಮ್ಮ ಜಮೀನಲ್ಲಿ ಹಂಗ್ ಮಾಡ ಇವತ್ತು ಅದಕ್ಕೆ ಒಂದು ಜೀವ ತುಂಬಿದೀವಿ. ಅದಕ್ಕೆ ಇನ್ನೂ ಕೆಲವು ಇದೆ ಸರ್, ಇನ್ನೂ ಬಂಡವಾಳ ಹಾಕ್ಬೇಕು. ಸುತ್ತ ಎಲ್ಲಕ್ಕೂ 7 ಎಕರೆಗೂ ತೆಂಗು ಕುಣಿಸ್ಬೇಕು. ಇವಾಗ ನೀರು ಬಂದಿರೋದ್ರಿಂದ ತೆಂಗು ಕುಣಿಸ್ಬೇಕು, ಹಣ್ಣಿನ ಗಿಡಗಳನ್ನ ಹಾಕಬೇಕು, ಎರೆಹುಳನ ಗೊಬ್ಬರ ತೊಟ್ಟಿ ಕಟ್ಸ್ಬೇಕು. ನಾನು ಏನಂದ್ರೆ ಎಲ್ಲಾನು ನಾನು ಅಂತಂತವಾಗಿ ಮಾಡ್ತಾ ಇದ್ದೀನಿ. ಬಂದು ಅದ್ ಮಾಡು ಇದ್ ಮಾಡು ಇದ್ ಮಾಡು ಅಂದ್ಬಿಡ್ತಾರೆ ಎಲ್ಲವ. ಎಲ್ಲಿ ಮಾಡಕ್ಕಾದ್ದು ನನ್ನ ಇದು ಹೆಂಗದ ಹಂಗ ಮಾಡ್ಕೊಂಡು ಆಗ್ಲಿಂದು ಅಷ್ಟೇನೆ. ನಾನು ಬೇರೆದಕ್ಕೇನೋ ಬೇರೆಯವರು ಒಂದು 5 ಬೋರ್ ಓಡಿಸ್ಬಿಡೋದು, ನಾನು ಅದ್ ಮಾಡನೇ ಇಲ್ಲ. ಸುಮ್ ಬರಲ್ಲ ಅದ್ ಯಾತಕ್ಕೆ ಬೋರ್ ಗೀರ್ ಓಡಿಸ್ಗಳದು ಅಂದ್ಬಿಟ್ಟು ಮಾಡಿಲ್ಲ ಸರ್. ಅಂತ ಮನೆಯವ್ರು ಏನಂತಾರೆ, ಒಳ್ಳೇದಾಯ್ತು ಮಹೇಶ ಅಂತಾರ ನಿಮ್ಮ ಅಜ್ಜಿ? ನಮ್ಮ ಮನೆಯವರು ನನ್ನ ಕಂಡ ತುಂಬಾ ಆಸೆ ಸರ್. ನಾನೇನಾರು ಒಂದ್ ದಿನ ಇಲ್ಲ ಅಂದ್ರೆ ಫೋನ್ ಮಾಡಿಸ್ಬಿಡ್ತಾರೆ ಎಲ್ಲಿ ಹೋದೇನ ಅಂತ. ನಮ್ಮ ಮನೆಯವ್ರ ಸಪೋರ್ಟಿಂಗ್ ನಂಗೆ ಚೆನ್ನಾಗಿದೆ ಸರ್. ಮತ್ತೆ ನಮ್ಮ ಸ್ನೇಹಿತರುಗಳು ಪಾಪ ಎಲ್ಲರೂ ಖುಷಿ ಪಡ್ತಾರೆ, ಮಹೇಶ ತುಂಬಾ ಕಷ್ಟದಲ್ಲಿದ್ದ ಇವತ್ತು ಈ ಥರ ಬೆಳೆದಾನೆ ಅಂತ. ನಮಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಸರ್. ನಮ್ಮ ಮಾವ ಅವರೆಲ್ಲ ಇದ್ದಾರೆ, ಅವರೆಲ್ಲ ತುಂಬಾ ನಮ್ಮನ್ನ ಸಪೋರ್ಟ್ ಕೊಡ್ತಾರೆ, ಮಾಡು ಹಿಂಗ್ ಮಾಡು ಹಂಗ್ ಮಾಡು ಅಂತೆಲ್ಲ ಹೇಳ್ಕೊಡ್ತಾರೆ. ಹೊರಗಡೆ ಅವರು ಅಷ್ಟೇ ಸರ್, ಮಹೇಶ ನೀನ್ ಚೆನ್ನಾಗಿ ಬೆಳಿಬೇಕು. ನಮ್ಮಲ್ಲಿ ನನ್ನದು ಏನಂದ್ರೆ ಸರ್, ನನ್ನ ಹತ್ರ ಸ್ವಾರ್ಥ ಇಲ್ಲ. ನಾನು ಸುಮಾರು ಜನಕ್ಕೆ ಹೋಗಿ ರೇಷ್ಮೆ ಹೇಳ್ಕೊಟ್ಟಿದ್ದೀನಿ, ಕಡ್ಡಿ ಹಾಕ್ಸ್ಕೊಟ್ಟಿದ್ದೀನಿ, ಟಗರ್ ತಕೊಟ್ಟಿದ್ದೀನಿ. ಸುಮಾರು ಜನ ನನ್ಗೆ ಹೊರಗಡೆಯಿಂದ ಕರೀತಾರೆ. ಟಗರ್ ವ್ಯಾಪಾರ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಟಗರ್ ವ್ಯಾಪಾರ ಮಾಡ್ಬೇಕಾದ್ರೆ ಸರ್ ಚೆನ್ನಾಗಿ ಬಂದಿರುತ್ತೆ, ಎಷ್ಟಪ್ಪ ಅಂತ ಹೇಳ್ತಾರೆ. ನಾವು ಒಂದು ಅವರೇಜ್ ಮಾಡ್ಕೊಂಡಿರ್ತೀವಿ, ಅದೊಂದು 30,000 ಬಾಳ ನಾನು ಕಳಿ, ಒಂದು 45,000 ಹೇಳ್ತೀನಿ. ಏನಣ್ಣ ಇಷ್ಟು ಹೇಳ್ತಿದೆ ಅಲ್ಲ ಅಂದ್ರೆ, ಮರಿ ಸಾಹೇಬ್ರೆ ನಾವ್ ಇಷ್ಟು ಕೊಟ್ಟಿವಿ ಹಿಂಗೆ ಹಿಂಗೆ ಅಂತ ಹೇಳಿದಾಗ ನೋಡ್ತೀವಿ. ಒಂದ್ ನಮ್ಮ ಹತ್ರ ತಿಂಗಳು ಪೂರ್ತಿ ಒಂದ್ ತಿಂಗ ಅಂತ ಸ್ಟಾರ್ಟ್ ಮಾಡ್ತಿರ್ತಾರೆ, ನೋಡ್ತೀವಿ ಲಘು ಬಿಗಿನ ಅವ್ರ ಹೆಂಗ್ ಕೇಳ್ತಿರ್ತಾರೆ, ಅದ ಟಾರ್ಗೆಟ್ ಹಾಕೊಂಡು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ ಕೊಡ್ಬೋದು. ರೆಡಿ ಮಾಡ್ತೀರಾ ಒಳ್ಳೆ ತೂಕ ಬರೋಕೆ ಅದೆಲ್ಲ? ಸರ್ ನಾವು ಮರಿ ತಂದ ಮೇಲೆ 6 ತಿಂಗಳು ಸುಮಾರ ಮೇಂಟೈನ್ ಮಾಡ್ತೀವಿ. ಒನ್ ಟೈಮ್ ತಿಂಡಿ ಕೊಡ್ತೀವಿ, ಕಳ್ಳಕನ ಹಿಂಡಿ, ರವ ಬೂಸ, ಎಲ್ಲ ಬೂಸ, ಹುಳಿ ನುಚ್ಚು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಬೆಳಗ್ಗೆ ಟೈಮು ಒಂದೊಂದು 1/2 kg ಕೊಟ್ಕೊ ಬರ್ತಾ ಇದೀನಿ. ಇವಾಗ 3 ತಿಂಗಳಿಗೆ ಒಂದ್ಸತಿ ಅದಕ್ಕೆ ಜೇನುತುಳದ ಔಷಧಿ ಕೊಡಿಸ್ಬಿಡ್ತೀವಿ. ಹಬ್ಬ ಇನ್ನೇನು ಹತ್ರ ಇನ್ನೊಂದು 4 ತಿಂಗಳಾಯ್ತು ಅಂದಾಗ, ಇನ್ನು 6 ತಿಂಗಳಾಯ್ತು ಅಂದಾಗ ಒಂದ್ಸಲ ಕಟಿಂಗ್ ಮಾಡಿಸ್ಬಿಡ್ತೀವಿ ಮರಿಗಳನ್ನ. ನಾನು ಹೆಂಗ್ ಹೊಸ ಡಿಸೈನಲ್ಲಿ ಗೆಬ್ಬುಲಿ ಗಿಬ್ಬುಲಿ ಅಂತೀವಿ, ಆ ಥರನೇ ಹಾಕೊಂಡು ಡಿಸೈನು ಅಂದ್ರೆ ಆ ಭಾಗದಲ್ಲಿ ಮಳವಳ್ಳಿಯವ್ರನ್ನ ಕರೆಸಿ ನಾವು ಮಾಡಿಸೋದು. ಮುಂದ್ಗಡೆ ಎಲ್ಲ ಗುಂಡಿಗೆ ಎಲ್ಲ ಬಿಟ್ಟು ಸ್ವಲ್ಪ ಡಿಸೈನ್ ಮಾಡ್ತಾರೆ ಅವರು. ಒಂದ್ ಮರಿಗೆ 400-500 ರೂಪಾಯಿ ಕೊಡ್ಬೇಕು, ಇಲ್ಲ ಅಂದ್ರೆ ಬರಲ್ಲ ಅವನು. ಆತರ ಡಿಸೈನ್ ಮಾಡಿಸಿ ಕಟಿಂಗ್ ಮಾಡಿಸ್ತೀನಿ, 4-5 ಮರಿವೆ ಈಗ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಇನ್ನು 5 ತಿಂಗಳಿದೆ, 4-5 ತಿಂಗಳ ಹಬ್ಬ ಅಂದಾಗ ಸ್ವಲ್ಪ ಪ್ರಚಾರ ಮಾಡ್ತೀವಿ ಮೇಯ್ಸಕ್ಕೆ. ಈಗ 1/2 kg ತಿಂಡಿ ಕೊಡೋದಕ್ಕೆ 1/2 kg ಕೊಡ್ತೀವಿ. 8 ಟೈಮ್ ತಿಂಡಿ ಮಾಡ್ತೀವಿ, ಹುಳಿ ಇನ್ನೇನಾದ್ರು ಮಿಕ್ಸ್ ಮಾಡ್ಬಿಟ್ಟು ಕೊಡೋದು, ಕಳ್ಳಕನ ಹಿಂಡಿ ನೀರು ಕೊಡಿಸೋದು. ಹೆಚ್ಚು ಕಮ್ಮಿ 40 kg ನಿಂತ್ಕತ್ತೆ ಸರ್ ನಮ್ಮ ಮರಿ. ಎಷ್ಟು ಕೆಜಿ ಆಗಿರುತ್ತೆ, 1 kg ಎಷ್ಟು ಕೆಜಿ, 40 kg ಆಗುತ್ತೆ ಅದು? ಫಸ್ಟ್ ಸರ್ ಅದು ನಾವು ತರಾಗ ಒಂದು 10 kg ಇರುತ್ತೆ, 10 kg 40 kg ನಿಲ್ಸ್ಕತೀವಿ ನಾವು ಕೊಡುವಾಗ. 4 ತಿಂಗಳಲ್ಲಿ 4 ತಿಂಗಳು ಅಂದ್ರೆ ಈಗ 6 ತಿಂಗಳಿಗೆ ಒಂದ್ 20 kg 20-25 kg ಇರುತ್ತೆ ಒಂದ್ 6 ತಿಂಗಳಿಗೆ. ಆಮೇಲೆ ಡೆವಲಪ್ ಆಯ್ತಾ. ಆಮೇಲೆ ಇನ್ನೊಂದ್ ಏನಂದ್ರೆ ಒಂದೊಂದ್ ಮರಿ ಎಷ್ಟು ಮೇಯಿಸ್ರು ಬರಲ್ಲ, ಡೆವಲಪ್ ಆಗಲ್ಲ, ಒಂದೊಂದ್ ಮರಿ ಬಂದ್ಬಿಡ್ತವೆ. ಅದಕ್ಕೆ ಅವರೇಜ್ ಮಾಡ್ಬಿಡ್ತೀವಿ ನಾವು. ಈಗ ಸಾಮಾನ್ಯ ತರವೆಲ್ಲ ಚೆನ್ನಾಗೇ ಬಂದಿರ್ತದೆ, ಅದ್ರಲ್ಲಿ ಸಣ್ಣ ದಪ್ಪ ಇರುತ್ತೆ, ಅವರೇಜ್ ಮಾಡ್ಬಿಡ್ತಾರೆ ಅವರು. ಅದು 35,000 40,000 ಬೆಳೆದ್ರೆ ಇದು 25 ಹಾಕತ್ತಾರೆ, ತಲಾ ಒಂದ್ ಅವರೇಜ್ ಮಾಡ್ಬಿಟ್ಟು ತಗೊಂಡ್ಬಿಡ್ತಾರೆ, ಒಟ್ಟಿಗೆ ತಗೊಂಡ್ಬಿಡ್ತಾರೆ. ಒಟ್ಟಿಗೆ ನಮಗ್ ಗೊತ್ತಿರೋ ನಮ್ಗ ನಮ್ ಕಡೆಯವರೆಲ್ಲ ಒಟ್ಟಿಗೆ ಸರ್. ನಮ್ಗೆ ಕಟಿಂಗ್ ಎಲ್ಲ ಆತರ ಡಿಸೈನ್ ಮಾಡದೆ ಹೋದ್ರೆ ಬೆಲೆ ಬರಲ್ವಾ? ಸೋಕಿ ಸರ್ ಇವತ್ತು ಜನ ಬಣ್ಣದ ಪ್ರಪಂಚ, ಇವತ್ತು ಬಣ್ಣದ ಪ್ರಪಂಚ ಆಗ್ಬಿಟ್ಟು ಏನ ಅಂತಾರಲ್ಲ ಬಣ್ಣ ಕಟ್ ದುಡ್ಡು ಮಾಡುವಂತ. ಈಗ ನಾವು ಅಷ್ಟೇ ಸರ್, ಹಬ್ಬ 20 ದಿನ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ತೊಳೆದು ಅದಕ್ಕೆ ಶಾಂಪ್ ಹಾಕೊಂಡು ತೊಳೆದು ಬಾಚಣಿಗೆ ಎಲ್ಲ ಬಾಚಿ ಮೊಕರ ಕಟ್ಟಿ ಬೆನ್ಗೆಲ್ಲ ಮಾಮೂಲಿ ಹಸು ಎತ್ತುಗಳಿಗೆ ಕಟ್ತಾರಲ್ಲ ಮೈಕ್ ಕಟ್ತಾರ ನೋಡಿ, ಆತರ ಎಲ್ಲ ಕಟ್ಟಿ ದಾರ ಕಟ್ಟಿ ಅವಕ್ಕೆ ಹಣೆಗೆಲ್ಲ ಕಪ್ಪು ಬಟ್ಟ ಹಾಕಿ ಕಣ್ ಸುತ್ತ ಎಲ್ಲ ಬಟ್ಟ ಹಾಕಿ ಮತ್ತೆ ಗುಂಡಿಯಾಗೆಲ್ಲ ಕಪ್ಪು ಹಾಕಿ ಮುಟ್ಟಿದ್ರೆ ಸುಮ್ಮನೆ ಏನೋ ಅದು ಸ್ಪಂಜ್ ಮುಟ್ಬೇಕು ಆತರ ಮಾಡಿ ನಿಲ್ಲಿಸ್ತೀವಿ. ಡೆಕೋರೇಷನ್ ಮಾಡಿ ಕೆಳಕ್ಕೆಲ್ಲ ಹುಲ್ಲು ಹಾಕಿ 2 ಹಗ್ಗ ಕಟ್ಟಿ ಅವ್ರು ಬಂದ ತಕ್ಷಣ ಓ ಅನ್ಬೇಕು ಆ ಥರ ನಿಲ್ಲಿಸಿರ್ತೀವಿ. ಬಂದು ನೋಡ್ಬಿಟ್ಟು ನಮ್ಮ ಹತ್ರ ಎಲ್ಲ ನೀಟಾಗಿ ಮಡಿಗಣ್ಣಿರ್ತೀವಿ. ಆ ಒಟ್ಟಿನಲ್ಲಿ ಒಂದು ನೋಡ್ಬಿಟ್ಟು ಭಾಳ ಚೆನ್ನಾಗಿದೆ ಅಂದ್ಬಿಟ್ಟು ತಗೋತಾರೆ ಸರ್. ಇದೆಲ್ಲ ಕಲ್ತ್ಕೋಬೇಕು, ಕಲ್ತ್ಕೋಬೇಕು ಸರ್. ಈಗ ನಿನ್ನ ಮಾತಿನ ಬೇರೆಯವರು ಕೇಳ್ತಾ ಇರ್ತಾರೆ ಮಹೇಶ್, ಬೇರೆ ರೈತರು ನಿನ್ನಂಗೆ ಇರೋಂಥ ಯುವಕರು ನಾವು ಈ ಥರ ಏನೋ ಒಂದು ಮಾಡ್ಬೇಕಲ್ಲ, ಇರೋ ಜಮೀನಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅಂತ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ, ಅವ್ರು ಫೋನ್ ಮಾಡಿದಾಗ ಮಾಹಿತಿ ಮಾಡಿಕೊಡಿ. ಹೇಳ್ತೀನಿ ಸರ್. ನನ್ನ ಹೆಸರು ಮಹೇಶ್ ಚಿನ್ನಂಬಳ್ಳಿ. ನನ್ನ ಫೋನ್ ನಂಬರ್ 81-52-91-71-84 81-52-91-74

गमछे या कपड़े से ढककर रखें। आंख, कान, नाक, मुंह न छुएं। आपस में